ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಈಗ ಕೇಳಿ ದೊಡ್ಡಾಟ ದೇವಿ ಮಹಾತ್ಮೆ ನಡೆಸಿಕೊಡುತ್ತಾರೆ. ಅಫ್ಜಲ್ಪುರ್ ತಾಲೂಕಿನ ಮಣ್ಣೂರು ಗ್ರಾಮದ ಚಂದ್ರಶೇಖರ್ ಹೊಸೂರ್ಕರ್ ಮತ್ತು ಸಂಗಡಿಗರು. ನಿಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನ್ರಿ ಬುದ್ಧಿ? ಕೇಳಿ ಸಾರಥಿ, ಈ ಸಬತ್ತಡಿ ಬಂದ ತಾತ್ಪರ್ಯವೇನೆಂದರೆ ಜನ ಮಂತ್ರಿಗಳಾದ ಚಂಡ ಮುಂಡರ ಕಸರಕರಿಸುವಂತವನ ಸಾರಥಿ ಅತಿ ಜಾಗೃತಿ ಕರೆಸ್ತೀನಿ. ಅಷ್ಟೈಸರಮಸ್ತು ನಿಮಗಾಗಲಿ, ಹೇಳುವಂತವರಾಗಿರಿ. ಸುಮ್ಮ ಮಹಾರಾಜನೇ, ಇದಕ್ಕೆ ನಾವು ಆದ್ರೆ ಹೇಳ್ತೇನೆ ಕೇಳುವಂತವನಾಗ. ಅದೇನಿರುವುದು, ಚೆನ್ನಾಗಿ ಹೇಳುವಂತವರಾಗಿರಿ. ಹಕ್ಕು ವಾಹ್ವಾ ಹಲವು ಮೃಗಗಳನ್ನು ತಿವಿದು ಬರುತ್ತಿರುವ ಮಾರ್ಗದಲ್ಲಿ ಸಹಪ್ಪಾಸ್ ಹಿಮಾಲಯ ತಪ್ಪಲದವಳು ಏಕಾಂಗಿಯಾಗಿ ಕನ್ಯಾ ರತ್ನಳು ಕುಳಿತಿರುವಳು. ಆಹೇ ಅಣ್ಣಯ್ಯನೇ, ಆಹೇ ತಮ್ಮನೇ, ಆ ಕನ್ಯೆಯ ರೂಪ ಲಾವಣ್ಯ ಸುಗುಣ ಈ ತ್ರಿಭವನದೋಳು ಸುಂದರವಾದ ಸಹಪ್ಪಾಸ್ ಸಹಪ್ಪಾಸ್ ವಸ್ತುವಿನ ಸ್ವಾರ್ಥ ಕೊಂಡು ಬ್ರಹ್ಮನು ತನ್ನ ಸಕಲ ಬುದ್ಧಿ ಕೌಶಲ್ಯವನ್ನೇ ಹೆಚ್ಚೆ ಮಾಡಿ ನಿರ್ಮಿಸಿದ್ದಾನೆ. ವಾಹ್ವಾ. ಆಹೇ ಅಣ್ಣಯ್ಯನೇ, ಆಹೇ ಚಂಡರಕ್ಕಸನೇ, ಕರಿಗಳೋಳು ಐರಾವತವೇ ರತ್ನವು, ಕುದುರೆಗಳೋಳು ಅಶ್ವೇಗವೇ ರತ್ನವು, ಸಹಪ್ಪಾಸ್ ಹೂವಿನೋಳು ಪಾರಿಜಾತವೇ ರತ್ನವು, ಕುಜಬಲ ಪರಾಕ್ರಮದೋಳು ಧೀರನಾದ ನಿನ್ನ ತಮ್ಮ ನಿಸುಂಬನೇ ರತ್ನವು. ವಾಹ್ವಾ ಸಹಪ್ಪಾಸ್. ಆಹೇ ಅಣ್ಣಯ್ಯನೇ, ಆಹೇ ತಮ್ಮನೇ, ಹಲವು ರತ್ನವು ನಿನ್ನ ಬಳಿ ಇರಲಿಕ್ಕಾಗಿ ಸಹಪ್ಪಾಸ್. ಕಾರಣ ಬಂಗಾರದ ಕಾಂತಿಯೋಳು ಆ ಶ್ರೀರತ್ನವು, ನಿನ್ನ ಅರಮಂದಿರದೋಳು ತಂದು ಇಡಿಸುವಂತವನಾಗು ಶ್ರೇಷ್ಠ ಶುಂಭಾಸುರನೇ ಮಹಿಪಾಲನೆ. ಚಂಡರಕ್ಕಸನೇ ಸಹಪ್ಪ ಸಹಪ್ಪ ಸಹಪ್ಪಾಸ್, ಈಗ ನೀನು ಹೇಳುವ ಯಾವತ್ತು ವಾಕ್ಯಗಳು ಖಂಡಿತವಾಗಿ ನಿಜವಿರುವ ಸಹಪ್ಪ. ಹಸ್ತಾದ್ರಿರತ್ನ ಎನ್ನು ಮಡದಿರಿಸಿದ್ದರೆ ಬಾಪುರ ಶುಂಭಾಸುರನ ಹೆಸರಿದ್ದು ಸ್ವಾರ್ಥಕವೇನು? ಚಂಡಮುಂಡರೆ ಸಹಪ್ಪ, ಗಡವ್ಯಾತಕ್ಕೆ ಈಗಲೇ ನೀವು ಹೋಗಿ ಆ ನಾರಿಮಣಿಯನ್ನು ಹಿಡಿತರುವಂತವರಾಗಿರಿ. ಚಂಡಮುಂಡರೆ ಮಹಾಪ್ರಚಂಡರಿ. ಇಲ್ಲಿಗೆ ಬಂದವರು ತಾಯಿ ಹೋ ಹೋ ಎಂದು ವಿಚಾರಿಸುವೆ. ಬಲಯಲೈ ಸಾರಥಿ ಶ್ರೀಮದ್ಭವನ ಬ್ರಹ್ಮಾಂಡ ನವಕಾಂಡ ಫಂಡಗಳೆಂಬ ಅಖಿಳ ಅಂಡ ಕೋಟಿ ದ್ರವ ಮಂಡಲಕ್ಕಾಧಾರವಾದ ಸೂರ್ಯ ಚಂದ್ರ ನಕ್ಷತ್ರಾದಿಗಳ ಚಿಂತೋರ್ಜಿತ ಪ್ರಭಯ ಥಳಥಳ ಮಾನದಿ ಹೊಳೆಯುವ ಪಟ್ಟ ಪಟ್ಟ ಒಳಿಗಳಿಂದ ರತ್ನದ ಶ್ರೇಷ್ಠವಾದ ಪಿತಾಂಬರದಿ ಜಗ ಜಗಸುವ ತೋರ ಮುತ್ತಿನ ಹಾರ ಹಿರಾವಳಿಗಳಲ್ಲಿ ನಿಶ್ಚಿತವಾದ ಮುತ್ತಿನ ಕಂಟು ಕಟಾಣುದ್ಧಾರೆ ಕಾಲ್ಗಡಗ ರುಳಿ ಪೈಜಳಗಳಿಂದ ಜಯಂಕರಿಸುತ್ತ ಪಂಚಮ ಪೀಠದೋಳು ಕುಳಿತು ನೃತ್ಯ ಕೃತ್ಯ ಗಜಾನನ ಸೆಡಾಣನ ವೀರೇಶನ ನಂದೇಶನ ಭೃಂಗೇಶನ ನಾರದ ತುಂಬರ ಸಪ್ತ ಮಾತೃಕೆಗಳು ಏಳು ನೂರ ಎಂಬತ್ತಮಣಂಗಗಳು ತೆತ್ತಿಸ್ ಕೋಟಿ ದೇವಾನು ದೇವತೆಯರು ಒಂದು ಲಕ್ಷ ತೊಂಬತ್ತಾರು ಸಹಸ್ರ ಗಣಾಧೀಶ್ವರರು ಎಂಬತ್ತೆಂಟು ಕೋಟಿ ರು ಶುಚಿಗಳು ಬ್ರಹ್ಮ ವಿಷ್ಣು ರುದ್ರೇಂದ್ರಾದಿಗಳ ಸದಾ ಸಾನ್ನಿಧ್ಯದಲ್ಲಿ ಅಂಬಾದೇವಿ ಎಂದು ಅನುಗ್ರಹಿಸಯ್ಯ ಭಕ್ತ ಚಿಂತಾಮಣಿ. ಅಂಬಾಬಾಯಿ ಆದರೆ ಬಹಳ ಸಹಜವಾಯಿತು. ಈ ಕುಳಿತಂತ ಮಂದಿಗೆ ಬಹು ರಮ್ಯವಾಗಿ ತೋರಿತು. ತಮ್ಮ ಮೇಲ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು ರೀ ತಾಯಿ? ಬಲಯಲೈ ಸಾರಥಿ, ಇಂದಿನ ದಿವಸ ಸಹ್ಯಾದ್ರಿ ಪರ್ವತದೋಳು ಆನಂದದಿಂದ ಇರುವ ಕಾಲದಲ್ಲಿ ಅಮರಾವತಿಯ ಸುರಗಂಧರ್ವ ಪತಿಯಾದ ದೇವೇಂದ್ರ ಸಚಿದೇವಿಯರು ಎನ್ನನ್ನು ಬಹು ಸಂತಾಪದಿಂದ ಭಜಿಸುತ್ತಿದ್ದ ಕಾರಣ ಭಜಿಕರಿಗೆ ಬಂದಿರುವ ಆರ್ತನಾದವನ್ನು ಹೋಗಲಾಡಿಸುವ ಪ್ರಯುಕ್ತವಾಗಿ ನಾನು ಇಲ್ಲಿಗೆ ಪ್ರಸನ್ನಳಾಗಿರುವೆರು. ನಮೋ ನಮೋ ಓಂಕಾರಿ ವೈಭವ ಸದಾನಂದ ಕರುಣಿ ತ್ರಿಪುರ ಶರಣಾರ್ಥಿ ಜನರ ಕುಟುಂಬೇ ನಿನ್ನ ಪಾದಕ್ಕೆ ವಂದಿಸುವನು ತಾಯಿ ಸೌಖ್ಯ ಪ್ರಧಾನ. ಆಹೇ ಅಮರಾವತಿಯ ಸುರಗಂಧರ್ವ ಪತಿಯಾದ ದೇವೇಂದ್ರನಿಗೆ ನಿನಗೆ ಅಷ್ಟೈಶ್ವರ್ಯವಾಗಲಿ. ಇಂದಿನ ದಿವಸ ನೀನು ನನ್ನನ್ನು ಕರೆಸಿದ ಕಾರಣವೇನು ಹೇಳುವಂತವನಾಗು. ಹೇ ಅಮ್ಮ ಜನನಿ. ಆಹೇ ದೇವೇಂದ್ರ ಭೂಪಾಲನೆ, ನಾನಾದ್ರೂ ಹೇಳ್ತೇನೆ ಕೇಳುವಂತವನೇನಿರುವುದು ಚೆನ್ನಾಗಿ ಹೇಳುವಂತವನಾಗು. ಆರೆ ನಾ ಎಲ್ಲ ಎಲ್ಲ ಬಾಯಿ ಶೇಖರ ಆರ್ಯ ಅಮ್ಮನವರೇ, ನನ್ನ ಪೂರ್ವಾಜದ ಕರ್ಮದ ಫಲವೂ ನಾನೆಂತು ವರ್ಣಿಸಲಿ. ಹಿಂದಕ್ಕೆ ಮಹಿಷಾಸುರನೆಂಬ ರೆಕ್ಕಸನು ದಾಳಿ ಇಟ್ಟ ಕಾಲದಳು, ನಿಮ್ಮ ಭವ್ಯ ಅಂತ ಕರುಣದಿಂದ ಇವತ್ತಿನವರೆಗೆ ಸುಖದಿಂದ ಕಾಲ ಕಳೆಯೊಳಗಾಗಿ, ಅತಿ ಕಠಿಣ ಮಾನಸರಾದ ಸುಂಬನಿ ಸುಮ್ಮರೆಂಬ ಘನಗಾತ ರಕ್ಕಸರು ಎನ್ ಅಮರಾವತಿಯನ್ನು ಸೆರೆಗೈದು ಸರ್ವ ಅಧಿಕಾರ ಸ್ವಾಧೀನ ಮಾಡಿಕೊಂಡು, ಎನ್ನ ಶ್ರೇಷ್ಠ ಪತ್ನಿಯರಾದ ಸಚಿ ರಂಭಾದಿಗಳ ಮಾನ ಭಂಗಗೊಳಿಸಿ ಅತಿ ವಿಧ ವಿಧದಿಂದ ಕೆಟ್ಟಕ್ಕೆ ಗುರಿ ಮಾಡಿದ್ದಾರೆ. ಹೇ ತಾಯಿ, ದಯಾಹೀನರ ದಯಾನಿಧಿ, ಆ ಕೂಳರನ್ನು ಒದ್ದಿಸಿ ನಮ್ಮನ್ನು ಪರಿಪಾಲಿಸಬೇಕು ಮಾತೇ ಜಗದ್ ವಿಖಾತೆ. ಹೇ ದೇವೇಂದ್ರ ಭೂಪಾಲನೆ, ನೀನೇನು ಭಯಗೊಳ್ಳದೆ ಇರು. ಆ ಕರ್ಪುರರಾದ ನಿಸುಂಬ ಸೂರ ಮತ್ತು ದೈತ್ಯರನ್ನು ನಾನು ಸಹ ನಿರ್ಮೂಲನ ಮಾಡುತ್ತೇನೆ. ನೀನು ನಿಶ್ಚಿಂತೆಯಿಂದ ನಿನ್ನ ಅಂತಃಪುರಕ್ಕೆ ತೆರಳುವಂತವನಾಗು. ಬಲಯಲೈ ಸಾರಥಿ, ನಾನು ಈ ಪರ್ವತದ ಸೀಮೆಯಲ್ಲಿ ಯಾಗಿನಿ ಜೋಗಿನಿಯಾಗಿ ತಪಸ್ಸನ್ನು ಆಚರಿಸುವೆನು. ನನ್ನ ರೂಪವನ್ನು ಅತಿ ಚೆಲುವಿಕೆಯ ರೂಪವನ್ನು ತಾಳಿಯಲ್ಲಿ ಕುಳಿತುಕೊಳ್ಳುತ್ತೇನೆ. ಯಾವ ರಕ್ಕಸು ಬರುತ್ತಾರೆ ನಾನು ನೋಡಿಕೊಳ್ಳುತ್ತೇನೆ. ಪರದೇವಿ ಎಂಬ ಭಂಡಳೆ, ಇಂಥ ಅದ್ಭುತ ಆಕಾರ ತೋರಿದ ನಿನಗೆ ಮಾಯಾ ಕಾಲವೆಂದು ಅನ್ನುವರೆ? ಇಂಥ ತಿಳಿಗೇಡಿತನ ನಿನಗೆ ಯಾರು ಹೇಳಿದರು? ಇಕೋ ಎನ್ನಾಣಿಯಾಗಿ ಹೇಳುವೆ, ನಮ್ಮ ಅರಸನಿಗೆ ರಾಣಿಯಾಗಿ ಇರುವ ಇಕೋ ನನ್ನ ಮಾತನ್ನು ನೆಂಬುವಳಾಗು. ಇಲ್ಲದಿದ್ದರೆ ಈಶನಾರ್ಜನಳು ಎನ್ನ ಕರದಲ್ಲಿದ್ದ ಖಡ್ಗದಿಂದ ನಿನ್ನ ವಾಹನವಾದ ಶಿವಿನ ಎದೆ ಗುಂಡಿಗೆ ಎಂಸಿ ರಕ್ತವಂ ಕಾರಿಸುವೆ. ನಿನ್ನನ್ನು ಕಾಳಗದಿಂದ ಜಯಿಸಿ ಕೈಸೆರೆಯಾಗಿ ಅರಗಳಿಗೆ ಒಳಗಾಗಿ ನಮ್ಮ ಜ್ಞಾನವೇ ಸ್ವರನಲ್ಲಿ ನಿನ್ನನ್ನು ತೆಗೆದುಕೊಂಡು ಹೋಗುವೆ. ವ್ಯರ್ಥ ಮರ್ಯಾದೆ ಎಂ ಕೈಯೊಳಗೆ ಕಳೆದುಕೊಳ್ಳಬೇಡ. ಮೂಡರೇ ಮಟಿಹೀನರೆ, ಎಲೈ ನೀಚ ರಾಕ್ಷಸರೆ, ಕಾಡಿ ಹುಚ್ಚಿಗೆ ಬೀಳುವ ಪತಂಗದ ಮರಿಯಂತೆ, ಬಿಸಿಲೊಳಗೆ ಬಿದ್ದ ಮೀನಿನಂತೆ ಏಕ್ತಕ್ಕೆ ಒದರಾಡಿವಿ. ಇಕೋ ಎನ್ನ ನಿನ್ನ ಕರ್ಣಾಂತರ ದ್ವಾರಕ್ಕೆ ನನ್ನ ಚಾಳೆಯ ತ್ರಿಶೂಲದಿಂದ ತಿವಿದು ನಿನ್ನ ಕರ್ಣಾಂತರ ದೋಳು ರಕ್ತ ಕಾರಿಸುವ ಮಾರ ಮರ್ದಿನಿ ಎಂಬುದು ನಿನಗಿನ್ನು ಅರಿವಾಗಲಿಲ್ಲವೇ? ಎಲೈ ಮೂಢಾತ್ಮನೇ, ಮೊದಲು ನನ್ನ ಜೊತೆಗೆ ಬಿದ್ದವನ್ನು ಮಾಡಿ ಗೆಲ್ಲು. ಬಂಡವನತಿಯೇ ನೀಚ ರಕ್ಕಸನೆ, ಇಕೋ ಎನ್ನ ಭೀಕರಕ್ಕೆ ನವದೀಪ ಸಪ್ತ ಶರಣಿಗಳು ಹುಕ್ಕೇರಿದವು. ಇಂಥ ಭಯಂಕರವಾದ ಪುಂಡ ಪ್ರಚಂಡನಿಗೆ ಮಾಡಿ ನೋಡಿದರೆ ಎನ್ನ ಪರಾಕ್ರಮವು ನಿನಗೆ ತಿಳಿಯುವುದು. ಕಂಡೆಯ ಮೂಢ ಪರದೇವಿ, ಎಲೈ ನೀಚ ರಕ್ಕಸನೆ, ನಿಸುಂಬ ಸುಮ್ಮನ ಕಾಲಾಳುಗಳೆಂದು ಅವನ ಅನ್ನವನ್ನು ತಿಂದು ಬೀಳುವ ನಾಯಿಗಳೇ, ಏತಕ್ಕೆ ಇಲ್ಲಿ ಒದರಡಿದರೆ ಫಲವಿಲ್ಲ. ಮೊದಲು ನನ್ನ ಜೊತೆಗೆ ಬಿದ್ದ ಮಾಡಿ ಕಾದಾಡಿ ಗೆದ್ದುಕೊಂಡು ಹೋಗುವಂತೆ. ಎಲೈ ಮೂಢ ಪರದೇವಿಯೇ, ತಡ ಮಾಡದೆ ಬಿದ್ದಕ್ಕೆ ನಿಲ್ಲುವಂತವಳ, ತಡ ಮಾಡದೆ ನಿಲ್ಲುವ. ಕಾಲ ಮಾಡಲಿಲ್ಲ ಅಂತ ಬರ ಹೇಳುವವರಾಗಿರಿ. ಇನ್ನು ಇವರ ಒಡೆಯನಾದ ಸುಂಬ ಸೂರ ನಿಸುಂಬರನ್ನು ಬರ ಹೇಳುವಂತವರಾಗಿರಿ. ಕದನಕ್ಕೆಂದು ಕಾಲು ಕೆದರುವ ಕಟವಾಲಿ ಹೆಣ್ಣೆ, ಇಲ್ಲಿಯವರಿಗೆ ಕಾಲಕದಲ್ಲಿ ಬಂದಿದ್ದ ಅತಿರಥ ಮಾರತಿಕರನ್ನು ಗೆದ್ದಿರುವೆನೆಂದು ದೊಡ್ಡ ಮಾತಿನ ಬರವೇನೆ ಬಿಟ್ಟು ಬಿಡು. ಈ ಕೋಯಿ ಪುಂಡ ಮಂಡಲಾಧಿಪತಿ ಸುಂಬ ಮಹಾರಾಜನ ಬಂದಿರುವನು. ಕಣ್ಣು ತೆರೆದ ನೋಡು ಕಳ್ಳರನ್ನೇ ಮಾಯದ ಕಣ್ಣೆ. ಅಲಲಲೈ ನೀಚ ರಕ್ಕಸನೆ, ನಿನ್ನ ಕಜ್ಜಿಯ ನಾಯಿಗಳಾದ ಧೂಮ್ರ ಲೋಚನ ರಕ್ತ ಬೀಜ ಚಂಡ ನಿಸುಂಬರನ್ನು ಯುದ್ಧದಲ್ಲಿ ಮಡಿಸಿದ ನಾನು ಮಾನ ಮರ್ತೀನಿ. ಜಗದ್ವಿಕಾರಿ ಲಕ್ಷ್ಮಿ ಎಂಬುದು ನಿನಗಿನ್ನೂ ಅರಿವಾಗಲಿಲ್ಲ. ಹೆಣ್ಣೆಂಬ ಮಾಯಾ ನಿನಗೆ ಬಿಡಲಿಲ್ಲ. ವ್ಯರ್ಥ ನನ್ನ ಕೈಯೊಳಗೆ ನಿನ್ನ ಪ್ರಾಣ ತೆತ್ತಲು ಇಲ್ಲಿಗೆ ಆಗಮಿಸಿದೆಯಾ ಅದಮ? ಅಲೈ ರಣ ಹೇಳಿ ಅಲೈ ದುರ್ಗಿಯೇ, ಈ ಕಾಡಾರಣ್ಯದಲ್ಲಿ ಯುದ್ಧದಲ್ಲಿ ನನ್ನ ಜೊತೆಗೆ ಯುದ್ಧವನ್ನು ಮಾಡು. ಯುದ್ಧದಲ್ಲಿ ನನ್ನ ಜೊತೆಗೆ ಗೆದ್ದದ್ದಾದರೆ ಮುಂದಿನ ವಿಚಾರ ಮಾತನಾಡುವಂತೆ. ಎಲೈ ನೀಚ ರಕ್ಕಸನೆ, ಚಂಡ ಮುಂಡ ನಿಸುಂಬರೆಂದು ಕೊಂದೆನೆಂದು ದೊಡ್ಡ ಮಾತಿನ ಭ್ರಮೆಯನ್ನು ಬಿಟ್ಟು ಬಿಡು. ಈ ಸುಂಬಾಸುರನನ್ನು ಗೆದ್ದು ನೋಡು. ಎಲೈ ದುರ್ಗಿಯೇ, ಎಲೈ ನೀಚ ರಕ್ಕಸನೆ, ತನ್ನ ಮಾನದ ವಿದ್ಯಕ್ಕೆ ನಿಲ್ಲುವಂತೆ ಕೇಳು. ಇದಕ್ಕೆ ನಾನು ಹೇಳುತ್ತೇನೆ, ಇನ್ನ ಮೇಲೆ ಧರಣಿ ಮೇಲೆ ಇರುವ ಯಾವ ದೇವತೆಗಳಿಗೂ ಸುರ ಬಂದಿರುವ ಪತಿಯರಿಗೂ ಭಯಭೀತಿಯಿಲ್ಲ. ಎಲೈ ಸಾರಥಿ, ಅತಿ ಜಾಗ್ರತೆಯಿಂದ ದೇವೇಂದ್ರ ಭೂಪಾಲನನ್ನು ಎಲ್ಲಿರುವನು ತೋರಿಸುವಂತವನಾಗು. ನಮೋ ನಮ ತಾಯಿ, ನಿಮ್ಮ ಪಾದಕ್ಕೆ ವಂದಿಸುವೆನು. ಆ ಹೇ ದೇವೇಂದ್ರ ಭೂಪಾಲನೇ, ನಿನ್ನ ಅಪ್ಪಣೆಯ ಪ್ರಕಾರ ಇಂದಿನ ದಿವಸ ಇಲ್ಲಿಗೆ ಆಗಮಿಸಿದ ಪ್ರಯುಕ್ತವಾಗಿ ನಿನಗೆ ಕಿರುಕುಳವನ್ನು ಕೊಟ್ಟಂತ ಸುಂಬ ನಿಸುಂಬ ಎಲ್ಲ ದೈತ್ಯರ ಮೂಲ ಮಾಡಿಬಿಟ್ಟಿರುವೆನು. ಇನ್ನು ಮೇಲೆ ನೀವು ಯಾವುದೇ ಚಿಂತೆ ಇಲ್ಲದೆ ಅಮರಾವತಿಯಲ್ಲಿ ನಿಮ್ಮ ವೃಂದ ಸಮೇತವಾಗಿ ಸಂತೋಷದಿಂದ ಇರುವಂತವರಾಗಿರಿ. ದೇವಿ ನಮೋ ನಮೋ, ದೇವಿ ನಮೋ ನಮೋ ಜಗದಾಂಬೆ.

ಮಳೆಗಾಗಿ ಕಾಯ್ತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಜೋಳ ಬೆಳೆಯುವ ರೈತ ಮಳೆಗಾಗಿ ಕಾಯ್ತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಮಳೆಯು ಬಂದಾರ ಭರಚಕ್ಕ ಬೆಳಿತಾನ ಹಾಳಾಗೂತಾರ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂತೂರ ಹಾಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂತೂರ ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಹುಳು ಮಣ್ಣು ಸೆಗಡಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಟ್ಟಿ ಮಾಡಾಡಿ ಎಂದೆಂದು ನೀರಿಂದ ತಪ್ಪಿ ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ ತಗಿನ ಸೆಗಣಿ ತೇಲಾಡಿ ಹೋಗ್ತಾರ ಅಂತಾರ ತೇಲಾಡು ತಿಪ್ಪಿ ಮಾಡಬೇಡಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾರ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ ಕಟ್ಟತಿರಿ ಹರಕ ಚೀಲ ಹೊಲ ಮುಟ್ಟದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ ಇದಕ ಅಂತಾರ ನಡೆದಾಡ ತಿಟ್ಟಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂತೂರ ಪ್ರತಿರಿ ಮನೆ ಕಡೆ ಸರಸರ ಬೆರಕನಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂಗ ತಪ್ಪಿ ಹಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂದು ಚೂರ ಹಂಗ